ತಮಗೆ ಮಾಹಿತಿಯನ್ನು ನೀಡಿ ಹಾಗೆ ತಜ್ಞ ವೈದ್ಯರಿಂದ ಸಲಹೆಗಳನ್ನು ನೀಡುವಂತಹ ಕಾರ್ಯಕ್ರಮ ನಡೀತಾ ಬಂದಿದೆ. ಇವತ್ತು ವಿಶೇಷವಾಗಿ ವ್ಯಕ್ತಿಯ ಯೋಗಕ್ಷೇಮಕ್ಕಾಗಿ ಈ ಕೃತಕ ಹಲ್ಲು ಹಾಕಿಸಿಕೊಳ್ಳೋದು ಎಷ್ಟು ಅವಶ್ಯಕ ಅನ್ನೋ ವಿಷಯವಾಗಿ ಮಾತನಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಡಾಕ್ಟರ್ ಗೌರಿ ಆನೆಹೊಸೂರ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ಗೌರಿ ಆನೆಹೊಸೂರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಹಾ, ಆತ್ಮೀಯ ಕೇಳುಗರೆ, ಡಾಕ್ಟರ್ ಗೌರಿ ಆನೆಹೊಸೂರ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ತೀನಿ. ಇವರು ಮೂಲತಃ ಹುಬ್ಬಳ್ಳಿಯವರಾಗಿದ್ದು ತಮ್ಮ BDS ಪದವಿಯನ್ನು 1997 ಮತ್ತು MDS ಸ್ನಾತಕೋತ್ತರ ಪದವಿಯನ್ನು 1999 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ SDM ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ ಇಲ್ಲಿ ಪಡ್ಕೊಂಡ್ರು. ಇವರು ಈ ಹಿಂದೆ ಕೆಲವು ವರ್ಷಗಳ ಕಾಲ ಬಿಜಾಪುರ್ ಅಲ್ ಅಮೀನ್ ವೈದ್ಯಕೀಯ ಕಾಲೇಜಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು 2007 SDM ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಕೃತಕ ದಂತ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 16 ತಮ್ಮ ಸೇವೆಯನ್ನು ಇಲ್ಲಿ ಸಲ್ಲಿಸ್ತಿದ್ದಾರೆ. ಪ್ರಸ್ತುತ ಇವರು ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಗೌರಿ ಆನೆಹೊಸೂರ್ ಅವರು, ಮೊದಲು ಈ ನಮ್ಮ ವ್ಯಕ್ತಿಯ ಯೋಗಕ್ಷೇಮಕ್ಕಾಗಿ ಕೃತಕ ಹಲ್ಲು ಹಾಕಿಸಿಕೊಳ್ಳೋದು ಎಷ್ಟು ಅವಶ್ಯಕ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಮಗೆ ಮಾಡಿಕೊಡ್ತಾರೆ. ಆನಂತರ ತಮ್ಮ ಪ್ರಶ್ನೆಗಳನ್ನು ತಾವು ಕೇಳಬಹುದು. ಈಗ ಡಾಕ್ಟರ್ ಗೌರಿ ಆನೆಹೊಸೂರ್ ಅವರು, ಧನ್ಯವಾದಗಳು. ನಿಮಗೆಲ್ಲ ನನ್ನ ನಮಸ್ಕಾರ. ವ್ಯಕ್ತಿಯ ಯೋಗಕ್ಷೇಮಕ್ಕಾಗಿ ಕೃತಕ ಹಲ್ಲು ಹಾಕಿಸಿಕೊಳ್ಳುವುದು ಎಷ್ಟು ಅವಶ್ಯಕ ಎಂಬುದರ ಬಗ್ಗೆ ಇಂದು ನಾನು ನಿಮಗೆ ತಿಳಿಸುತ್ತೇನೆ. ಸಾಮಾನ್ಯವಾಗಿ 28 to 32 ಹಲ್ಲುಗಳು ನಮಗೆ ಇರುತ್ತವೆ. ಇವುಗಳ ಕೆಲಸ ಏನು ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಮಾತನಾಡಲು ಮತ್ತು ಆತ್ಮವಿಶ್ವಾಸದ ನಗು ಬೀರಲು ಇವು ನಮಗೆ ಸಹಾಯ ಮಾಡ್ತವೆ. ಆದರೆ ಮುಖ್ಯವಾಗಿ ಆಹಾರವನ್ನು ಕಡಿಯಲು ಮತ್ತು ನುರಿಸಲು ನಮಗೆ ಸಹಾಯ ಮಾಡ್ತವೆ. ಮುಂದಿನ ಹಲ್ಲು ಕಡಿಯಲು ಉಪಯೋಗಿಸಬಹುದು. ಉದಾಹರಣೆಗೆ ಗಜ್ರಿ, ಪೇರುಹಣ್ಣು, ಗೋಯಿಂಜೋಳ, ಸೇಬುಹಣ್ಣು ಮತ್ತು ಮಾಂಸಾಹಾರಿ ಊಟ ಮಾಡೋರು ಮುಂದಿನ ಹಲ್ಲಿಂದ ಕಚ್ತಾರೆ. ಹಿಂದಿನ ಹಲ್ಲು ಊಟವನ್ನು ಜಗಿಯಲು ಸಹಾಯ ಮಾಡ್ತವೆ. ಚೆನ್ನಾಗಿ ನುರಿಸಿ ಅದನ್ನು ಜೊಲ್ಲಿನ ಜೊತೆಗೆ ಮಿಶ್ರಣ ಮಾಡ್ತಾವೆ. ಜೊಲ್ಲಿನೊಳಗೆ ಊಟವನ್ನು ಪಚನ ಮಾಡುವಂತಹ ಕಿಣ್ವಗಳು ಅಂದ್ರೆ ಎಂಜೈಮ್ಸ್ ಇರ್ತಾವೆ. ಅಂದರೆ ಬಾಯಿಯಿಂದ ಊಟದ ಪಚನ ಪ್ರಾರಂಭವಾಗುತ್ತದೆ. ನಾವು ತಿನ್ನುವಂತಹ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಶಕ್ಕರ್ಕ, ಇದು ನಮಗೆ ಚಪಾತಿ, ರೊಟ್ಟಿ, ಅನ್ನ, ಕಾಯಿಪಲ್ಲೆ, ಹಣ್ಣು ಇದರಲ್ಲಿ ಸಿಗ್ತದೆ. ನೆಕ್ಸ್ಟ್ ಪ್ರೋಟೀನ್ಸ್, ಅದಕ್ಕೆ ಸಸಾರಜನಕ ಅಂತ ಕನ್ನಡದಾಗ ಅಂತಾರೆ. ಅವು ನಮಗೆ ಸೋಯಾಬೀನು, ಕಾಳು, ಪನೀರು ಮತ್ತು ಮಾಂಸಾಹಾರಿ ಊಟದೊಳಗೆ ಸಿಗ್ತದೆ. ನೆಕ್ಸ್ಟ್ ಲಿಪಿಡ್ಸ್ ಅಂದರೆ ಮೇಧಸ್ಸು, ಇದು ನಮಗೆ ಎಣ್ಣೆ, ಬೆಣ್ಣೆ ಮತ್ತು ತುಪ್ಪ ಇಂಥ ಆಹಾರದಲ್ಲಿ ಸಿಗ್ತದೆ. ಇದರ ಜೊತೆಗೆ ಜೀವಸತ್ವಗಳು, ಖನಿಜಗಳು, ಪೋಷಕಾಂಶಗಳು ಇರುತ್ತವೆ. ಇವೆಲ್ಲ ಬಾಯಿಯಲ್ಲಿ ಸ್ವಲ್ಪ ಅದನ್ನು ನುರಿಸಿ ಆದಮೇಲೆ ಅದು ಹೊಟ್ಟೆಯಲ್ಲಿ ಮತ್ತು ಸಣ್ಣ ಕರಳು ತಲುಪಿದಾಗ ಮತ್ತಷ್ಟು ಜೀರ್ಣವಾಗುತ್ತದೆ. ಆಗ ಇವುಗಳು ರಕ್ತದೊಳಗೆ ಹೀರಿಕೊಳ್ಳಲು ಅನುಕೂಲವಾಗ್ತದೆ. ಅವು ಒಂದ್ಸಲ ರಕ್ತದೊಳಗೆ ಅವು ಈ ಪೋಷಕಾಂಶಗಳು ಅದು ರಕ್ತದೊಳಗೆ ಯಾವಾಗ ಅದು ಇರ್ತದೆ ಆವಾಗ ಅದು ನಮ್ಮ ಮೂಳೆ ಆಗಲಿ, ಮಾಂಸಖಂಡ, ಹೃದಯ ಅನ್ರಿ, ಅಥವಾ ಕಣ್ಣು, ಮೂಗು, ಬಾಯಿ, ಕಾಲು, ಕೈ, ಈ ಹಿಂಗೆ ಎಲ್ಲ ದೇಹದ ಅನೇಕ ಭಾಗಕ್ಕೆ ಅವು ತಲುಪ್ತವೆ. ಆಗ ನಮ್ಮ ದೇಹ ಸುದೃಢವಾಗಿ ಕೆಲಸ ಮಾಡ್ತದೆ. ಅಂದರೆ ನಮ್ಮ ದೇಹ ಅಥವಾ ಶರೀರ ಸಹಜವಾಗಿ ಕೆಲಸ ಮಾಡಬೇಕೆಂದರೆ ಆಹಾರ ಬೇಕು ಮತ್ತು ಅದು ಜೀರ್ಣವಾಗಬೇಕು. ಅದು ಆರಂಭವಾಗುವುದು ಬಾಯಿಯಲ್ಲಿ, ಅದಕ್ಕಾಗಿ ಹಲ್ಲು ಬೇಕು. ಸಂಕ್ಷಿಪ್ತವಾಗಿ ನಿಮಗೆ ಹೇಳಬೇಕಂದ್ರೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡಬೇಕೆಂದರೆ ಹಲ್ಲು ಒಂದು ದೊಡ್ಡ ಕೆಲಸ ನಿರ್ವಹಿಸುತ್ತದೆ. ಅದಕ್ಕಾಗಿ ಯಾರಿಗೆ ಹಲ್ಲು ಇಲ್ಲವೋ ಅವರು ಕೃತಕ ದಂತ ಅಥವಾ ಹಲ್ಲು ಹಾಕಿಸಿಕೊಳ್ಳಬೇಕು. ಹಿಂಗೆ ನೀವು ಹೇಳ್ಬೋದು, ಏನು 1-2 ನನಗೆ ಹಿಂದಿನ ಹಲ್ಲು ಇಲ್ಲ, ನಾನು ಊಟ ಮಾಡಬಹುದು, ನನಗೇನೂ ತೊಂದರೆ ಇಲ್ಲ ಅಂಥೇಳಿ. ಅದೇ ರೀತಿ ಇನ್ನೊಬ್ರು ಹೇಳ್ಬೋದು, ನನಗೆ ಎಲ್ಲ ಹಿಂದಿನ ಹಲ್ಲಿಲ್ಲ, ಆದರೂ ನಾನು ಮುಂದಿನ ಹಲ್ಲೇ ಹೆಂಗೋ ಅದನ್ನು ಕಡಿದು ನಾನು ಹಲ್ಲು ಊಟ ಸೇವಿಸ್ತೇನೆ ಅಂತ. ಬೇರೆಯವ್ರು ಅನ್ಬೋದು, ನನಗೆ ಯಾವ ಹಲ್ಲಿಲ್ಲರಿ, ನಾನು ಬಿಸಿ ಬಿಸಿ ರೊಟ್ಟಿನೋ ಚಪಾತಿನೋ ಅದನ್ನು ನಾನು ಸಾರು ಅಥವಾ ಸಾಂಬಾರು ಹುಳಿ ಅದರೊಳಗೆ ನಾನು ಅದ್ದಿ ಅದನ್ನು ಮೆತ್ತಗೆ ಮಾಡಿಕೊಂಡು ನಾನು ಊಟ ತಗೋತೇನೆ. ಇನ್ನೊಬ್ರು ಅಂತಾರೆ, ಇಲ್ಲ ನಾನು ಅದು ಮಿಕ್ಸರ್ನಾಗ ನಾನು ಅದನ್ನು ನುಣ್ಣಗೆ ಮಾಡಿಕೊಂಡು ಆಹಾರನ ತಗೋತೇನೆ ಅಂತ. ಇದಕ್ಕೆ ನಾವು ಊಟ ನುಂಗೋದು ಅನ್ನಬಹುದು, ಇದನ್ನು ನಾವು ಪಚನ ಅಲ್ಲ, ಬಾಯಿಯಲ್ಲಿ ಅದು ಜೊಲ್ಲು ನೊಳಗಿರುವಂಥ ಎಂಜೈಮ್ಸ್ ಅಥವಾ ಕಿಣ್ಣಗಳು, ಇದರ ಸಂಪೂರ್ಣವಾಗಿ ಇದರ ಜೊತೆಗೆ ಯಾವಾಗ ಅದು ಬೆರ್ಕೋತದೋ ಆವಾಗ ಜೀರ್ಣವಾಗ್ತದೆ. ಈ ಆಮೇಲೆ ಅದು ನಮ್ಮ ಈ ಪೋಷಕಾಂಶಗಳು ಏನಿದ್ವಲ್ಲ ಇವೆಲ್ಲ ನಮಗೆ ದೇಹಕ್ಕೆ ಅವು ತಲುಪ್ತಾವೆ. ಈ ರೀತಿ ಊಟ ಮಾಡೋದ್ರಿಂದ ಬರೇ ಹಿಂಗೆ ನೂರಿಸ್ಲಾರ್ದ ಊಟ ಮಾಡೋದಕ್ಕೆ ನಾವು ಬರೇ ಹೊಟ್ಟೆ ತುಂಬೋದು ಅನ್ಬೋದಷ್ಟೆ. ಈಗ ಹಲ್ಲು ಇರಲಿಲ್ಲ ಅಂದ್ರೆ ಬಾಯಿಯೊಳಗೆ ಏನೇನು ಆಗ್ತದೆ ಈ ಬದಲನ್ನ ನೋಡೋಣ ಅಂತ. ಒಂದು ಅಥವಾ ಎರಡು ಹಲ್ಲಿಲ್ಲಪ್ಪ, ಹಿಂದಿನ ಹಲ್ಲಿಲ್ಲ ಅವ ಅಥವಾ ಯಾವುದೋ ಹಲ್ಲಿಲ್ಲ, ಅವಾಗೇನಾಗ್ತದೆ ಮ್ಯಾಲಿನ ಹಲ್ಲು ಕೆಳಗೆ ಬರ್ತಾವೆ, ಕೆಳಗಿನ ಹಲ್ಲು ಮ್ಯಾಲ ಹೋಗ್ತಾವೆ, ಹಿಂದಿನ ಹಲ್ಲು ಮುಂದೆ, ಮುಂದಿನ ಹಲ್ಲು ಹಿಂದೆ, ಏನಾಗ್ತಾವೆ ಇವೆಲ್ಲ ಹಲ್ಲು ಸರಿತಾವೆ. ಅವಾಗೇನಾಗ್ತದೆ ಆ ಜರದ ಜಗದಾಗ ಆಹಾರ ಊಟ ಮಾಡಿದ್ದು ಹೋಗಿ ಅಲ್ಲೇ ಸಿಕ್ಕೋತದೆ. ಅವಾಗೇನಾಗ್ತದೆ ಅಲ್ಲೇ ಸೌಕಾಶ ಹುಳುಕು ಹಲ್ಲು ಹುಳುಕಾಗಲಿಕ್ಕೆ ಪ್ರಾರಂಭವಾಗ್ತದೆ. ಈಗ ಯಾರಿಗಾದರೂ ನಾಲ್ಕೈದು ಹಲ್ಲು ಇಲ್ಲಪ್ಪ ಅಥವಾ ಎಲ್ಲ ಹಲ್ಲು ಇಲ್ಲ ಅಂತ ತಿಳ್ಕೊಳ್ರಿ, ಅವಾಗ ನಾವಿನ್ನು ನಾಲ್ಕೈದು ಹಲ್ಲಿಲ್ಲ ಎಸ್ಪೆಷಲಿ ಮುಂದಿನ ಹಲ್ಲು ಬರೇ ಇದ್ದಾಗ ಏನಾಗ್ತದೆ ಅದು ನಾವು ಏನು ಮಾಡ್ತೀವಿ ಬರೇ ದೌಡಿನ ಮುಂದಕ್ಕೆ ತೊಗೊಂಡು ನಾವು ಅದನ್ನು ಬರೀ ಮುಂದಿನ ಹಲ್ಲೇ ಕಡಿಲಿಕ್ಕೆ ಚಾಲು ಮಾಡ್ತೇವೆ. ಆವಾಗೇನಾಗ್ತದೆ ನೀವು ನೋಡ್ರಿ, ನಿಮ್ಮ ಬಟ್ ನಿಮ್ಮ ಕಿವಿ ಮುಂದಿಟ್ಕೋರಿ, ಆವಾಗ ನಿಮ್ಮ ದೌಡಿ ಆ ಮಾಡ್ರಿ ಅಥವಾ ಆ ಕಡೆ ಈ ಕಡೆ ಮಾಡಿದಾಗ ನಿಮಗೆಲ್ಲ ಚಲನ ಗೊತ್ತಾಗ್ತದೆ. ಇದಕ್ಕೆ ಜಂಟಿ ಅಂತಾರೆ. ಈ ಜಂಟಿ ಬಹಳ ನಮಗೆ ಮುಖ್ಯವಾದದ್ದು. ಇದು ಜಂಟಿ ಸಮ ಕೆಲಸ ಮಾಡ್ತಿತ್ತಂದ್ರಷ್ಟೇ ನಮಗೆ ಬಾಯಿ ತೆಗಿಲಿಕ್ಕೆ ಮಾತಾಡಲಿಕ್ಕೆ ನಾರ್ಮಲ್ ನಮ್ದೇನು ಕೆಲಸವ ಅವೆಲ್ಲ ಮಾಡ್ಲಿಕ್ಕೆ ಬರ್ತದೆ. ಈಗ ಹಲ್ಲು ಇರಲಿಲ್ಲಪ್ಪ ಅಂದಾಗ ಏನಾಗ್ತದೆ ಈ ಜಂಟಿ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಈಗ ಯಾರಿಗೆ ಎಲ್ಲ ಹಲ್ಲು ಇರೋದಿಲ್ಲೋ ಅವರು ಏನು ಮಾಡ್ತಾರೆ, ಅವಾಗ ಕೆಳಗಿನ ದೌಡಿನ ಮ್ಯಾಲಿನ ದೌಡಿಗೆ ಅದನ್ನು ಸೇರಿಸಿ ಅಂದ್ರೆ ಅತಿಯಾಗಿ ಅದು ಹತ್ತಿರ ಬರ್ತದೆ. ಅವಾಗ ಈ ಜಂಟಿ ಮೇಲೂ ದುಷ್ಪರಿಣಾಮ ಬಿದ್ದು ಕಿವಿ ಮೇಲೆ ಅದು ಬರ್ತಾ ಬರ್ತಾ ಅದರದ್ದು ಪರಿಣಾಮ ಬೀಳುತ್ತದೆ. ಏನಾಗ್ತದೆ ಕಿವಿ ಮೇಲೆ ಅಂದ್ರೆ ಬರ್ತಾ ಬರ್ತಾ ಸಾವಕಾಶ ಕಡಿಮೆ ಕೇಳಿಸೋದು ಚಾಲು ಆಗ್ತದೆ. ಕೊನೆಯದಾಗಿ ಯಾವ ಯಾವ ರೀತಿಯಲ್ಲಿ ಕೃತಕ ಹಲ್ಲು ನಮ್ಮ ವಿಧಾನಗಳು ನಿಮಗೆ ಲಭ್ಯವ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತೇನೆ. ಮೊದಲೇದಂದ್ರೆ ಫಿಕ್ಸ್ಡ್ ಅಂದರೆ ಸ್ಥಿರ. ಈಗ ಒಂದು ಎರಡು ಮೂರು ಹಲ್ಲು ಇರೋದಿಲ್ಲ, ಅವಾಗ ಆಜುಬಾಜುಕಿನ ಹಲ್ಲು ಗಟ್ಟಿರ್ತಾವೆ, ಚಲೋ ಇರ್ತಾವೆ, ವಸಡಿ ಎಲ್ಲನೂ ಸಮ ಇರ್ತದೆ. ಅವಾಗ ನಾವೇನು ಮಾಡ್ತೀವಿ ಈ ಎರಡೂ ಹಲ್ಲಿಗೆ ನಾವು ಅದನ್ನು ಸುತ್ತಳತಿ ಕಡಿಮೆ ಮಾಡ್ತೇವೆ. ಸುತ್ತಳತಿ ಅಂದರೆ ಅದನ್ನು ಒಂದು ಸ್ವಲ್ಪ ನಾವು ಕುರಿಬೇಕಾಗ್ತದೆ. ಎಷ್ಟು? 1.5 mm, 1.5 mm ಅಥವಾ ಭಾಳ ಅಂದರೆ 2 mm ನಾವು ಅದನ್ನು ಕಟ್ ಮಾಡ್ತೇವೆ. ಅದಕ್ಕೆ ನಾವು ಕ್ಯಾಪ್ ಹಾಕ್ತೇವೆ. ಆ ಕ್ಯಾಪಿಗೆ ನಡುವಿನ ಹಲ್ಲು ಜಾಯಿಂಟ್ ಇರ್ತದೆ. ಇದನ್ನು ನಾವು ನಿಮಗೆ ಹಾಕಿದಾಗ ಫಿಕ್ಸ್ ಮಾಡಿದಾಗ ಇದಕ್ಕೆ ನಾವು ಬ್ರಿಡ್ಜ್ ಅಂತ ಕರಿತೇವೆ ಅಥವಾ ಸೇತುವೆ ಅಂತ ಕರಿಬೋದು. ಇದನ್ನು ಡಾಕ್ಟರ್ ಅಷ್ಟೇ ಹಾಕ್ತಾರೆ, ಅವ್ರಿಗೆ ತೆಗಿಲಿಕ್ಕೆ ಬರ್ತದೆ, ಸಾಮಾನ್ಯವಾಗಿ ನಿಮಗೆ ತೆಗಿಲಿಕ್ಕೆ ಬರುವುದಿಲ್ಲ. ನೆಕ್ಸ್ಟ್ ಇರೋದೇನು, ತೆಗೆಯೋ ಹಾಕುವಂಥ ಹಲ್ಲು ಅಂದರೆ ಈಗ ಯಾವಾಗ ಒಂದು ಹಲ್ಲನ್ರಿ ಅಥವಾ ಎರಡು ಹಲ್ಲು ಅಥವಾ ನಾಲ್ಕೈದು ಹಲ್ಲು ಅಥವಾ ಯಾವ ಎಲ್ಲನೂ ಹಲ್ಲು ಇರಲಿಲ್ಲ ಅಂದರೆ ನಾವು ತೆಗೆಯೋ ಹಾಕುವಂಥ ಹಲ್ಲು ನಾವು ಮಾಡಿಕೊಡ್ತೇವೆ. ಅದು ನಿಮಗೆ ತೆಗಿಲಿಕ್ಕೆ ಬರ್ತದೆ. ಊಟ ಮಾಡಿದ್ಮೇಲನ್ರಿ ಅವಾಗ ತೆಗೆದು ಸ್ವಲ್ಪ ಅದನ್ನು ನಾವು ನೀರಿನಾಗ ಸ್ವಚ್ಛ ಮಾಡಿಕೊಂಡು ಬಾಯಿ ತೊಳ್ಕೊಂಡು ಅದನ್ನು ವಾಪಸ್ ಹಾಕೋಬೇಕು. ಯಾವಾಗ ನಾವು ರೆಸ್ಟ್ ತೊಗೋತೀವಿ ಮಧ್ಯಾಹ್ನನ್ರಿ ಅಥವಾ ರಾತ್ರಿ ಎಸ್ಪೆಷಲಿ ಮಲ್ಕೋಬೇಕಾದ್ರೆ ಅದನ್ನು ತೆಗೆದು ಬಾಯಿ ತೊಳ್ಕೊಂಡು ಅದನ್ನು ನಾವು ಸ್ವಚ್ಛಕ್ಕೆ ತೊಳೆದು ಅದನ್ನು ನಾವು ನೀರಿನಾಗ ಇಡಬೇಕು. ಈಗ ಇನ್ನೊಂದೇನು ಬಂದದಂದ್ರಿ, ಇಂಪ್ಲಾಂಟ್ ಅಂದರೆ ದಂತ ಕಸಿ. ಇದು ನಮ್ಮ ಭಾರತ ದೇಶಕ್ಕೆ ಒಂದು 30-40 ವರ್ಷ ಆಗಿದ್ರಿ ಈಗ ಬಂದು. ಈಗ ಅದನ್ನು ನೀವು ಕೇಳಿರಲ್ಲ, ಈಗ ಮೊಣಕಾಲು ಅದು ರಿಪ್ಲೇಸ್ಮೆಂಟ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಏನು ಧಾತು ಯೂಸ್ ಮಾಡ್ತಾರಲ್ಲ, ಟೈಟೇನಿಯಮ್ ಅನ್ರಿ, ಸಿರಾಮಿಕ್ ಅನ್ರಿ, ಆ ಧಾತು ಅದನ್ನು ಉಪಯೋಗಿಸ್ಕೊಂಡು ಮೂಳೆ ಒಳಗೆ ಅದನ್ನು ಹಾಕ್ತಾರೆ, ಇಂಪ್ಲಾಂಟ್ ಅನ್ನೋದನ್ನು ಹಾಕ್ತಾರೆ. ಅದರ ಮೇಲೆ ಅದನ್ನು ಮ್ಯಾಲೆ ಹಲ್ಲು ಜೋಡಿಸ್ತಾರೆ. ಇದು ಇದಕ್ಕೆ ನಾವು ಇಂಪ್ಲಾಂಟ್ ಅಥವಾ ದಂತ ಕಸಿ ಅಂತ ಕರಿತೇವೆ. ಈಗ ನಿಮಗೆ ಯಾವ ವಿಧಾನದ ಕೃತಕ ಹಲ್ಲು ನಿಮಗೆ ಉಪಯುಕ್ತ ಅನ್ನೋದನ್ನು ನೀವು ಯಾವಾಗ ಕೃತಕ ದಂತ ತಜ್ಞರ ಭೇಟಿ ಆಗ್ತೀರಿ ಅವರು ನಿಮಗೆ ನಿಮ್ಮದು ಹಲ್ಲು, ನಿಮ್ಮ ವಸಡಿ, ನಿಮ್ಮದು ಎಲ್ಲನೂ ನೋಡಿಕೊಂಡು ಅವರು ನಿಮಗೆ ಯಾವುದು ಉಪಯುಕ್ತ ಅನ್ನೋದನ್ನು ಅವರು ನಿಮಗೆ ತಿಳಿಸ್ತಾರೆ. ಈಗ ನಿಮಗೆ ಅರ್ಥ ಆಗಿರಬೇಕಲ್ಲ ವ್ಯಕ್ತಿಯ ಯೋಗಕ್ಷೇಮಕ್ಕಾಗಿ ಕೃತಕ ಹಲ್ಲು ಎಷ್ಟು ಮಹತ್ವದ್ದು ಎಂದು. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಎಂದು ತಿಳಿಸುತ್ತಾ ಈ ನನ್ನ 4 ಮಾತಿಗೆ ನಾನು ವಿರಾಮ ಕೊಡುತ್ತೇನೆ. ಆತ್ಮೀಯ SDM ಆರೋಗ್ಯ ಸಂವಾದ ಕೇಳಿದ್ರೆ, ಇಲ್ಲಿವರೆಗೆ ವ್ಯಕ್ತಿಯ ಯೋಗಕ್ಷೇಮಕ್ಕಾಗಿ ಕೃತಕ ಹಲ್ಲು ಹಾಕಿಸಿಕೊಳ್ಳೋದು ಎಷ್ಟು ಅವಶ್ಯಕ ಅನ್ನೋ ಬಗ್ಗೆ ಡಾಕ್ಟರ್ ಗೌರಿ ಆನೆ ಹೊಸೂರ್ ಅವರು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರು. ಹಾಗಾದರೆ ಈಗ ನಾವು ತಮ್ಮ ಪ್ರಶ್ನೆಗಳನ್ನು ತಗೊಳ್ಳೋಣ. ತಮಗೆ ಗೊತ್ತಿರೋ ಹಾಗೆ ನಮ್ಮ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ 244-434-14 244-434-15 ಈ ಸಂಖ್ಯೆಗೆ ತಾವು ಕರೆಯನ್ನು ಮಾಡಬೇಕು. ಇನ್ನು ಧಾರವಾಡದ ಎಸ್ ಟಿ ಡಿ ಸಂಖ್ಯೆ 0836. ಆತ್ಮೀಯ ಕೇಳುಗರೆ, ತಮ್ಮ ಪ್ರಶ್ನೆ ಚಿಕ್ಕದಾಗಿ ಚೊಕ್ಕದಾಗಿ ಮತ್ತು ನೇರವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟು ಇರಲಿ. ಮೊದಲನೇ ಪ್ರಶ್ನೆಯ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಯಾರು ಮಾತಾಡೋದು? ತಹಸೀಲ್ದಾರ್ ನರೇಂದ್ರ ಸಾಹೇಬ್ ಅಲ್ರಿ? ಹೌದು, ಡಾಕ್ಟರ್ ಇದ್ದಾರೆ. ಹೇಳ್ರಿ, ಯಾರು ಮಾತಾಡೋದು? ಸರ್, ನಾ ಮಹಂತೇಶ್ ಪಾಟೀಲ್ ಸರ್, ಶಿತಾಪಡಿಂದ ರೀ. ಹೇಳ್ರಿ ಮಹಂತೇಶ್, ಡಾಕ್ಟರ್ ಗೌರಿ ಅವ್ರ ಇದ್ದಾರೆ, ಕೇಳ್ರಿ ತಮ್ಮ ಸಮಸ್ಯೆ ಏನೋ ಮಹಂತೇಶ್. ಹಾ ಮೇಡಮ್, ನಮಸ್ಕಾರ ರೀ. ನಮಸ್ಕಾರ ರೀ ಮೇಡಮ್. ಈಗ ನಮ್ಗ ಹಲ್ನೋವು, ಪದೇ ಪದೇ ಹಲ್ನೋವು ಹೇಳ್ತಾ ಇದೆ ಮೇಡಮ್. ಹ್ಞೂ ರೀ. ಹಾ, ಅದಕ್ಕೆ ಎಷ್ಟು ಟ್ರೀಟ್ಮೆಂಟ್ ಮಾಡ್ಬೇಕು ಮೇಡಮ್? ನೋಡ್ರಿ, ಇವತ್ತಿಂದು ನಾವು ಕೃತಕ ಹಲ್ಲಿನ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ. ನೀವು ಅದನ್ನು ಪ್ಲೀಸ್ ನಮ್ಮ ಎಸ್ ಡಿ ಎಮ್ ದಂತ ಕಾಲೇಜಿಗೆ ಬರ್ರಿ, ಭೇಟಿಯಾಗ್ರಿ. ನಿಮಗೆ ಅದರದ್ದು ಮುಂದಿಂದ ಏನು ಮಾಡಬೇಕು ಅನ್ನೋದು ನಿಮಗೆ ಅಲ್ಲಿ ತಿಳಿಸ್ತಾರೆ. ಹಲೋ. ಹಾಂ ಮಹಂತೇಶ್, ಹೇಳಿದ್ರಲ್ಲ ಡಾಕ್ಟ್ರು. ಹೌದು, ಹಲ್ಲು ನೋವಿಂದೆ ಈಗ ಬರೀ ನೀವು ಹಲ್ಲು ನೋವು ಬರ್ತದ ಅಂತ ಹೇಳಿದ್ರಿ. ಹೌದಾ? ಆದ್ರೆ ಈಗ ಹಾ, ಹಂಗ ನೇರವಾಗಿ ಅದೇ ಕೇಳ್ರಿ, ಸ್ಪಷ್ಟವಾಗಿ ಕೇಳ್ರಿ ಪ್ರಶ್ನೆ ಏನ ಮಹಂತೇಶ್. ಹಾ, ಈಗ ಏನಂದ್ರಿ, ನೀವು ನಮ್ಮ ಕಾಲೇಜಿಗೆ ನೀವು ಬಂದ್ರಿ ಅಂದ್ರೆ ಅಲ್ಲಿ ನಿಮ್ದೆಲ್ಲ ನಾವು ಎಕ್ಸ್ರೇ ತಪಾಸಣೆ ನಿಮ್ಮ ಎಲ್ಲ ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿದ್ಮೇಲೆ ನಿಮ್ಮ ಹಿಂದಿನ ಹಲ್ಲು, ಮುಂದಿನ ಹಲ್ಲು, ನಿಮ್ದು ವಸಡಿ ಎಲ್ಲಾನು, ಎಲುಬು ಎಲ್ಲಾನು ನೋಡಿಕೊಂಡು ನಿಮಗೆ ಯಾವ ಥರದ ಹಲ್ಲು ಹಾಕ್ಬೋದು ಅನ್ನೋದು ನಿಮಗೆ ತಿಳಿಸ್ತೀವಿ. ಅದು ನಿಮಗೆ ಸ್ಥಿರಾನು ಇರ್ಬೋದು ಅಂದ್ರೆ ಫಿಕ್ಸ್ಡ್, ಅಥವಾ ತೆಗೆಯೋ ಹಾಕೋದು ಇರ್ಬೋದು. ನೀವು ಬಂದ್ರಿ ಅಂದ್ರೆ ಏನಂದ್ರಿ? ಆಧಾರ್ ಕಾರ್ಡ್ ಮೇಲ್ರಿ? ಅಲ್ರಿ, ನಿಮ್ಗೆ ನೀವು ಬರ್ರಿ ಕಾಲೇಜಿಗೆ. ನೀವು ಬಂದಾಗ ನಿಮ್ಗೆ ಅದ್ರ ಬಗ್ಗೆ ಅಲ್ಲೇ ನಿಮಗೆ ಮಾಹಿತಿ ಸಿಗುತ್ತೆ. ಒಳ್ಳೇದಣ್ಣ, ಒಳ್ಳೇದು. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ನಮಸ್ಕಾರ ಸರ್. ದೇವರಡಿ ಹೇಳ್ರಿ. ದೇವರಾಜ್ ನಾಯ್ಕ್ ಅವ್ರು ಮಾತಾಡಿದ್ರೆ? ಹಾ ಹೇಳ್ರಿ ನಾಯ್ಕ್ ಅವರು. ದಯವಿಟ್ಟು ನಿಮ್ಮ ರೇಡಿಯೋ ಸ್ವಲ್ಪ ದೂರ ಇಟ್ಟರೆ ನೀವು ಮಾತಾಡಿದ್ದು ಸ್ಪಷ್ಟ ಕೇಳಿಸ್ತದ, ನಾವು ಮಾತಾಡಿದ್ದು ಸ್ಪಷ್ಟ ಕೇಳಿಸ್ತದ. ಹೌದು, ಗೊತ್ತಿದ್ದಲ್ಲ ನಿಮ್ಗೆ. ಸರ್ ಹಾ ಹೇಳ್ರಿ, ಅಲ್ಲಿ ಡಾಕ್ಟರ್ ಇದ್ದಾರೆ, ಕೇಳ್ರಿ. ಹಾ ಡಾಕ್ಟರ್ ಸಾಹೇಬ್ರ ನಮಸ್ಕಾರ. ನಮಸ್ಕಾರ ರೀ, ಹೇಳ್ರಿ. ಈಗ ಹಲ್ಲಿಂದ್ರಿ ಕೃತಕವಾಗಿ ಹಲ್ಲು ಹಾಕ್ತಾರಲ್ಲ. ಹ್ಞೂ. ಒಂದ್ ಹಲ್ಲು ನಡು ಕಿತ್ತ ಜಾಯಿಂಟ್ ಕೊಡ್ತಾರಲ್ಲ ಮೇಡಮ್, ಅದ ಎಷ್ಟರ ಮಟ್ಟಿಗೆ ತಾಳ್ಮೆ ಹಾಕಿದ್ರೆ ಮತ್ತೆ ಅದ್ರದ್ದು ಇದನ್ನ ಹೆಂಗ್ ಬರುತ್ತೆ ಅದ? ಈಗ ನೋಡ್ರಿ, ಅದು ಧಾತು ಮೇಲೆ ಹೋಗ್ತದ, ಅಂದ್ರೆ ಯಾವ ಮಟೀರಿಯಲ್ ಹಾಕಿರ್ತಾರ ಅದ್ರ ಮೇಲೆ ಹೋಗ್ತದ. ಓಕೆ, ನಾರ್ಮಲಿ ನೋಡ್ರಿ, ನಮ್ಮ ಸಂಸ್ಥೆ ಒಳಗೆ ಎಲ್ಲಾನು ಚಲೋ ಮಟೀರಿಯಲ್ ನಾವು ಯೂಸ್ ಮಾಡೋದು. ಸೊ ಕ್ವಾಲಿಟಿ ಬಗ್ಗೆ ಏನೂ ವಿಚಾರ ಮಾಡೋಂಗಿಲ್ಲ. 15-20 ವರ್ಷ ಆರಾಮಾಗಿ ಚಲೋ ಬರ್ತದ. ಆದ್ರೆ ಏನು, ಹಲ್ಲು ಹಾಕಿಸ್ಕೊಂಡ್ಮೇಲೆ ಫಿಕ್ಸ್ ಹಲ್ಲು ಅಂತ ಕೊಡ್ರಿ, ಅದನ್ನು ಹಾಕಿಸ್ಕೊಂಡ್ಮೇಲೆ ನೀವು ಬ್ರಷ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಭಾಳ ಮಂದಿ ಅದೇನು ಬಿಡ್ರಿ ಫಿಕ್ಸು, ಅದು ಆರ್ಟಿಫಿಷಲ್ಲು ಕೃತಕ ಬ್ರಷ್ ಮಾಡೋಂಗಿಲ್ಲ ಅಂತ ಹಿಂಗೆ ಬಿಟ್ಬಿಡ್ತಾರೆ. ಅವಾಗ ಹಂಗಲ್ಲ, ಬ್ರಷ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಹಲ್ಲು ವಸಡಿ ಇದ್ರೆ ಮ್ಯಾಲಿಂದು ಫಿಕ್ಸ್ಡ್ ಹಲ್ಲು, ಅದ ಸಮ ಇಲ್ಲ ಅಂದ್ರೆ ಫಿಕ್ಸ್ ಹಲ್ಲು ತಡೆಯೋದಿಲ್ಲ. ಆಯ್ತು ಮೇಡಮ್. ಇನ್ನೊಂದು ಕ್ವಶನ್ ರೀ, ಅದನ್ನ ಈ ಕೃತ ನೈಸರ್ಗಿಕ ಹಲ್ಲು ಇರ್ತದಲ್ಲ ಆ ಟೈಪ್, ಅದನ್ನ ಏನು ಬಿರ್ಸೋದು ತಿಂದ್ರೆ ನಡೆಯುತ್ತೋ ಅದಕ್ಕೇನು ತಿನ್ನಬಾರ್ದು ರೀ? ಅದು ಈಗ ಏನಾಗ್ತದ್ರಿ, ಯಾವ ಹಲ್ಲು ನಿಮ್ದು ಹಾಕ್ಲಿಕ್ಕತ್ತೀವಿ ಅದ್ರ ಮೇಲೆ ನಾವು ಹೇಳಲಿಕ್ಕಾಗ್ತದೆ. ಹಿಂದಿನ ಹಲ್ಲು ಇತ್ತಂದ್ರೆ ಅದ್ರ ಮೇಲೆ ಅದ್ರದ್ದು ಅದ್ರದ್ದು ಏನಿರ್ತದೆ, ನಾವು ನಿಮಗೇನು ತಿಳಿಸ್ತೇವಲ್ಲ ಇನ್ಸ್ಟ್ರಕ್ಷನ್ಸ್, ಅದು ಬೇರೆ ಇರ್ತದೆ. ಮುಂದಿನ ಹಲ್ಲು ಇತ್ತಂದ್ರೆ ಅದ್ರ ಇನ್ಸ್ಟ್ರಕ್ಷನ್ಸ್ ಬೇರೆ ಇರ್ತದೆ. ದೌಡಿ ಹಲ್ರಿ? ಹಾ, ದೌಡಿ ಹಲ್ಲು ನೋ ಪ್ರಾಬ್ಲಮ್ ಬರ್ತದೆ, ಆದ್ರೆ ನಿಮ್ಮ ಹುಷಾರ್ದಾಗ ನೀವು ಅದನ್ನ ವಾಪರಿಸ್ಬೇಕು. ಒಳ್ಳೇದು, ಹೇಳಿ ಹೇಳ್ರಿ, ಏನು ಹೇಳ್ತಾ ಇದ್ರಿ? ಅದು ಏನ್ರಿ, ಅದು ಒಂದ್ ಸುತ್ತ ಯಾರೋ ಒಬ್ರು ಹೊಟ್ಟೆ ಹೋದ್ರು ಕರೆಕ್ಟ್ ಜೊತೆ ಹೇಳ್ತಾರೆ, ಅದು ಎಷ್ಟು ಮಟ್ಟಿಗೆ ಕರೆಯೋ ಸತ್ಯ ಗೊತ್ತಿಲ್ರಿ. ಹೊಟ್ಟೆಯೊಳಗೆ ಹೋದ್ರ? ಹಾ, ಅದ ಕರೆಕ್ಟ್ ಜೊತೆ ಹೇಳ್ತಾರೆ ಕೆಲವೊಂದು ಡಾಕ್ಟರ್ಗಳ್ರಿ. ಅಲ್ಲ, ಅದನ್ನ ತಿನ್ನಕ್ ಹೋಗ್ತೀರಿ? ಇಲ್ರಿ, ಅದ ಊಟ ಮುದ್ದ ಗೊತ್ತಿಲ್ಲ ಒಬ್ರು ಹೋದ್ರು ಕರೆಕ್ಟ್ ಜೊತೆ, ಅದ್ರ ಎಷ್ಟು ಮಟ್ಟಿಗೆ ಕರೆಯೋ ಸತ್ಯ ಅದು ಗೊತ್ತಿಲ್ರಿ. ಅಲ್ರಿ, ಇದು ಧಾತು ಇರ್ತದಲ್ಲ, ಮೆಟಲ್ ಇರ್ತದ, ಇದು ಕರಗೋದಿಲ್ಲ. ಕರಗುದಿಲ್ಲ, ಇದು ಹೊಟ್ಟೆಯಿಂದ ಮಲಮೂತ್ರ ವಿಸರ್ಜನೆ ಹೆಂಗಾಗ್ತದ ಅದ್ರ ಅವಾಗ ಅದು ಹೊರಗೆ ಬರ್ತದ. ಕೆಲವೊಂದು ಕರೆಕ್ಟ್ ಅಂತ ಹೇಳ್ತಾರೆ, ಅದು ಸತ್ಯ ಸತ್ಯತೆ ಗೊತ್ತಿಲ್ಲ. ಆಯ್ತು, ಅದಕ್ಕೆ ಸಮಸ್ಯೆ. ಓಕೆ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ನಮಸ್ಕಾರ ಸರ್. ನಮಸ್ತೆ, ಹೇಳಿ. ವಸಂತರಾವ್ ಅಂತೇಳಿ ಅಥಣಿಯಿಂದ. ಹೇಳ್ರಿ ವಸಂತರಾವ್. ನಮ್ಮ ಹೆಣ್ಮಕ್ಳು ಒಂದು 15 ವರ್ಷ ಆಯ್ತು ಸರ್ ಅದನ್ನ ಚೆಕ್ ಮಾಡಿಸಿ. ನಿಮ್ ಎಸ್ ಡಿ ಎಂ ದೊಳಗೆ ಹನುಮಂತ್ ಗೌಡ್ರ ಅಂತ ಒಬ್ರು ಇದ್ರು, ಅವ್ರು ಈಗ ಇದ್ದಾರೆ ಇಲ್ಲ ಗೊತ್ತಿಲ್ಲ. ಅದು 15 ವರ್ಷ ಆದ್ಮೇಲೆ ಚೇಂಜ್ ಮಾಡ್ಬೇಕಾಗ್ತಾನೆ ಸರ್? ನಮಸ್ಕಾರ, ಚೇಂಜ್ ಮಾಡ್ಬೇಕಾಗ್ತಾನ್ರಿ? ನಾ ಹೇಳ್ತೇನೆ ನೋಡ್ರಿ, ಈಗ ಏನಂದ್ರ, ಈಗ ಏನಂದ್ರ ನೋಡ್ರಿ, 4-5 ವರ್ಷ ಒಂದು ಹಲ್ಲಿನ ಸೆಟ್ ನಾವು ನಾರ್ಮಲಿ ನಾವು ಹೇಳ್ತೇವೆ, ಹೌದು ನೀವು 4-5 ವರ್ಷ ಆರಾಮಾಗಿ ಅದನ್ನು ವಾಪರಿಸ್ರಿ ಅಂತ. ನಾವು 4-5 ವರ್ಷ ಆದ್ಮೇಲೆ ನೀವು ನಮ್ಮನ್ನು ಬಂದು ಭೆಟ್ಟಾದಾಗ ನಾವು ನಿಮ್ಮ ಸೆಟ್ ಹ್ಞೂನ್ರಿ ಆಯ್ತು, ಈಗ ನೀವು 4-5 ವರ್ಷ ಆದ್ಮೇಲೆ ನೀವು ಬಂದು ನಮ್ಮನ್ನು ತು ಭೆಟ್ಟಾದಾಗ ಹಲ್ಲು ಸೆಟ್ ಪರಿಸ್ಥಿತಿ ಹೆಂಗದ ಅದನ್ನ ನೋಡ್ತೀವಿ. ಅಂದ್ರೆ ಅದು ಹಲ್ಲು ಬಹಳ ಸೌದ್ ಹೋಗಿತ್ತಪ್ಪ ಅಂದ್ರೆ ಅದು ನಿಮಗ್ ನಾವು ಹೇಳ್ತೇವೆ, ಇಲ್ರಿ ಇದು ಹೊಸದ್ ಮಾಡಿಸ್ಬೇಕಾಗ್ತದ ಅಂತೇಳಿ. ಅದಕ್ಕೆ ಈಗ 15 ವರ್ಷ ಆಗ್ಯದ ಅಂದ್ರೆ ಅದನ್ನ ನಾವು ನೋಡ್ಬೇಕಾಗ್ತದ್ರಿ, ಅದು ಬಹಳ ಸೌದಿತ್ತು ನಾವು ನಿಮ್ಗೆ ಹೇಳ್ತೇವೆ ಬ್ಯಾರೇದ್ ಮಾಡಿಸ್ಕೋರಿ ಅಂತ. ಹೌನ್ರಿ, ಬರ್ರಿ ಸರ್, ನೀವು ಕಾಲೇಜಿಗೆ ಬರ್ರಿ, ನಿಮ್ಗೆ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಸ್, ನೀವು ಬೇಕಾದಂತ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ರಿ, ಭೆಟ್ಟಾಗ್ರಿ ಸರ್. ಆಯುಷ್ಮಾನ್ ಭಾರತ್ ಆಕ್ಸೆಪ್ಟ್ ಮಾಡ್ತೀರ ಒಂದು ಆಯುಷ್ಮಾನ್ ಭಾರತ್ ಸರ್? ನೀವು ನಿಮ್ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ರಿ, ನೀವು ಕಾಲೇಜ್ನಾಗ ಭೆಟ್ಟಾಗ್ರಿ, ಅವ್ರು ನಿಮಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಅದನ್ನೇ ಹೇಳ್ತಾ ಇದಾರ್ರಿ ಅವರು, ಸಂತರ ಅವ್ರೆ, ಅದನ್ನ ಹೇಳ್ತೀನಿ. ನೀವು ತಗೊಂಡ್ ಬರ್ರಿ, ಯಾವ್ದ್ಯಾವ್ದಕ್ಕೆ ಯಾವ್ದ್ಯಾವ್ದು ಬರ್ತದ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ಆಫೀಸ್ ಅಲ್ಲಿ ಕೊಡ್ತಾರೆ. ಒಳ್ಳೇದು, ಒಳ್ಳೇದು. ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ನಮಸ್ಕಾರ ಸರ್, ಹೇಳ್ರಿ. ಹಲೋ, ತಮ್ಮ ಕರೆ ಸರಿಯಾಗಿ ಬರ್ತಾ ಇಲ್ಲ, ಮತ್ತೊಮ್ಮೆ ಕರೆ ಮಾಡಿ. ನಮಸ್ಕಾರ ಸರ್, ನಮಸ್ಕಾರ, ಹೇಳ್ರಿ. ಹಲ್ಲು ಕಿತ್ತಿದ್ರೆ ತಲೆನೋವು ಬರುತ್ತೆ ಅಂತಾರಲ್ಲ, ಅದು ನಿಜ ಸುಳ್ಳ ಸರ್? ಅದಕ್ಕೆ ಹಲ್ಲು ಹೆಡ್ಡೆಕ್ ಸರ್. ನೋಡ್ರಿ, ಇವತ್ತ ಖರೆ ಕೇಳಿದ್ರೆ ಇವತ್ತಿಂದು ವಿಷಯ ಕೃತಕ ಹಲ್ಲನ ಬಗ್ಗೆ ಅದ, ಬಟ್ ಅಂದ್ರೂ ನಿಮಗ್ ನಾ ತಿಳಿಸ್ತೇನೆ. ನೋಡ್ರಿ, ಹಲ್ಲು ತೆಗದದ್ದು ಹಲ್ಲು ಅಂತಾರ, ಹಲ್ ತೆಗದ್ರ ಕಣ್ಣು ಹೋಗ್ತದ, ಕಿವಿ ತ್ರಾಸ ಆಗ್ತದ, ಹೆಡ್ಡೆಕ್ ಬರ್ತದ, ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ರೀ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ, ಹಾ ಹೇಳ್ರಿ. ನಾವ್ ಇಲ್ಲಿ ರಾಯಬಾರಿಂದ ಭೀಮರಾವ್ ಕೊಕಾಟೆ ಮಾತಾಡುದ್ರಿ. ಹೇಳ್ರಿ ಭೀಮಣ್ಣ. ನಮ್ ಆರು ವರ್ಷ ಮಗು ಐತ್ರಿ, ಅವ್ ಚಾಕ್ಲೇಟ್ ತಂದು ಮುಂದಿನ 4 ಹಾಲು ಹೋಗಿ ಬಿಡ್ದವ್ರಿ, ಕರ್ದ್ ಜಾಟ್ ಆಗಿ ಕೂತವ್ರಿ, ಬಿಳು ಹಾಲು ಬಿ ಏನು ಇಲ್ಲ, ಹಂಗದಾವ್ರಿ, ಹೆಂಗ್ ಮಾಡ್ಬೇಕ್ರಿ? ಸಾಹೇಬ್ರ, ಇವತ್ತಿಂದು ವಿಷಯ ಕೃತಕ ಹಲ್ಲಿನ ಬಗ್ಗೆ ಅದ. ಅಂದ್ರೂ ನಿಮ್ಮ ಮಗು ಏನದ 6 ವರ್ಷದ ಮಗು, ಅದನ್ನ ನೀವು ನಮ್ಮ ಸಂಸ್ಥೆಗೆ ಕರ್ಕೊಂಬರ್ರಿ. ಅಲ್ಲಿ ಸಣ್ಣ ಹುಡುಗರದು ಒಂದು ಪ್ರತ್ಯೇಕವಾದಂತ ಒಂದು ಡಿಪಾರ್ಟ್ಮೆಂಟ್ ಅದ, ಅಲ್ಲಿ ಹೋಗಿ ನೀವು ಭೇಟಿ ಆದ್ರಿ ಅಂದ್ರ ನಿಮಗೆ ಈ ನಿಮ್ಮ ವಿಷಯವನ್ನ ಅವರು ನಿಮ್ಗೆ ಸಹಾಯ ಮಾಡ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ, ನಮಸ್ಕಾರ. ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ನಮಸ್ತೆ ಸರ್. ನಮಸ್ತೆ, ಹೇಳ್ರಿ, ಯಾರು ಮಾತಾಡೋದು? ಮೇಡಮ್ ಅವ್ರಿಗೂ ನಮಸ್ಕಾರ ರೀ. ನಮಸ್ಕಾರ ರೀ ಮೇಡಮ್ ಅವರು, ನಂದು ಒಂದು ಪ್ರಶ್ನೆ ಏನಂದ್ರ ರೀ. ಹ್ಞೂನ್ರಿ. ಈಗ ಹೊಸವಾಗಿ ಹೊಸ ಹಲ್ಲುಗಳನ್ನ ಹಾಕಿರ್ತಾರಲ್ರಿ. ಹ್ಞೂನ್ರಿ. ಅವಾಗ ಊಟ ಮಾಡಿದಾಗ ಚುಚ್ಚದಂಗ ಆಗ್ತದೆ ಅಂತೇಳಿ ಅನೇಕರ ಬಾಯಲ್ಲಿ ನಾ ಕೇಳೇನ್ರಿ ಮೇಡಮ್ ರೀ, ಯಾಕಾಗ್ತದ ಅಂತೇಳಿ ನನ್ನೊಂದು ಸಣ್ಣ ಪ್ರಶ್ನೆ ರೀ. ನೋಡ್ರಿ, ಯಾಕೆ ಆಗ್ತದ ಅಂದ್ರ, ಈಗ ನಾವೇನ್ ಸೆಟ್ ಹಾಕ್ತೇವಲ್ಲ, ಇದು ಸೆಟ್ ಸ್ವಲ್ಪ ಘಟ್ಟಿರ್ತದ. ನಿಮ್ ಮೊಬೈಲ್ ಹೆಂಗ್ ಘಟ್ಟಿರ್ತದ ಅಂದ್ರೆ ಅತಿ ಘಟ್ಟಿನೂ ಇರೋದಿಲ್ಲ, ಬಟ್ ಅದು ನಿಮ್ ಯಾವಾಗ ನಿಮ್ ಮೆತ್ತಗನೆ ನಿಮ್ ವಸಡಿ ಇರ್ತದ, ಅದ್ರ ಮೇಲೆ ಏನಾದ್ರೂ ನಾವು ಹಾಕಿಬಿಟ್ವಿ ಅಂದ್ರೆ ಮತ್ತೆ ನೋವು ಆಗ್ತದ. ನೋವು ಅಂದ್ರೇನು, ನೀವು ಅದು ಸ್ವಲ್ಪ ಹೊಂದ್ಕೊಳ್ಳಿಕ್ಕೆ ನಿಮಗೊಂಚೂರು ಟೈಮ್ ಹಿಡಿತದ. ಹಂಗಾದಾಗ ನೀವು ಯಾರ ಕಡೆ ನೀವು ಹಲ್ಲು ಹಾಕ್ಸ್ಕೊಂಡಿರ್ತೀರಿ? ಈಗ ನೀವು ನಮ್ಮ ಕಾಲೇಜ್ನ ಹಾಕ್ಸ್ಕೊಂಡಿದ್ದೀರಿ ಅಂದ್ರೆ ನಮ್ಮ ಕಡೆ ಬರ್ರಿ, ಇಲ್ರಿ ಹಿಂಗದ ಏನಾಗ್ಲಿಕ್ಕತ್ತದ ನೋಡ್ರಿ ಅಂದಾಗ ನಾವು ಅದನ್ನ ನೋಡ್ತೀವಿ. ಏನಾರ ಇತ್ತಪ್ಪ ಅಂದ್ರೆ ಅದಕ್ಕೆ ನಾವು ಸಮ ಮಾಡಿ ಅದನ್ನು ನಿಮಗಲ್ಲೇ ಪಾಲಿಶ್ ಮಾಡಿ ನಿಮಗೆ ಕೊಡ್ತೀವಿ. ಅದ್ರ ಜೊತೆಗೆ ಏನಾದರೂ ಬೇಕು, ಎಣ್ಣೆ ಹಚ್ಚೋದು ಅಲ್ಲಿ ಏನಾದರೂ ಇತ್ತಂದ್ರೆ ಅದನ್ನು ನಾವು ನಿಮ್ಗೆ ಅದು ಬರೆದು ಕೊಡ್ತೀವಿ. ಅದನ್ನು ಹಚ್ಕೊಂಡ್ರಿ ಅಂದ್ರೆ 100% ನಿಮಗೆ ಸಮಾಧಾನ ಆಗ್ತದೆ. ಈಗ ಇಷ್ಟೋ ತನಕ ಇವತ್ತಿಂದ ಕಾರ್ಯಕ್ರಮದಾಗ ನಾ ಅದನ್ನ ತಿಳಿಸಿದೆ ನಿಮಗ, ಊಟ ಮಾಡಿದ್ದು ಹೆಂಗ ಪಚನ ಆಗಿ ನಿಮ್ ಹೊಟ್ಟೆ ಒಳಗ ಅದು ದೇಹಕ್ಕೆಲ್ಲ ಸಿಗಬೇಕು ಅದ್ರ ಬಗ್ಗೆ ನಾ ನಿಮಗೆ ಇಷ್ಟೋ ತನಕ ತಿಳಿಸಿದೆ. ಅದ್ರ ಸಂಬಂಧ ಕೃತಕ ಹಲ್ಲು ಹಾಕಿಸ್ಕೋಬೇಕ್ರಿ. ಒಳ್ಳೇದು, ನಮಸ್ಕಾರ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ ಸರ್. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಸರ್, ನಾ ಮೂಡಲಗಿ ತಾಲೂಕು ಪಟ್ಕೊಂಡಿರಿ ಸರ. ಹೇಳ್ರಿ ಸರ್. ತಿಂಡಿ ಬಾಗ್ ಸರ್, ಅದ ಏನ್ ಮಾಡ್ಬೇಕು ಸರ್? ಏನಾಯ್ತು ಹಲ್ಲುಗಳು ಸರ್ ಕಿಂಡಿ ಜಾಸ್ತಿ ಬೀಳತ್ತಾರ ಸರ್ ಹುಳ ಹೀಗೆ ಸರ್ ಹಲ್ಲು ನಿಮ್ಗೆ ಕಿಂಡಿ ಬೀಳಿಕತ್ತದಂದ್ರ ನೀವು ಮತ್ತು ನಾನು ನಿಮ್ಗೆ ಹೇಳ್ತೀನಿ ನಮ್ಮ ಎಸ್ ಡಿ ಎಮ್ ದಂತ ಕಾಲೇಜಿಗೆ ಬರ್ರಿ ಅಲ್ಲಿ ಅದ್ರ ಸಂಬಂಧ ಡಿಪಾರ್ಟ್ಮೆಂಟ್ ಬ್ಯಾರೆ ಅದ ಅಲ್ಲಿ ಹೋಗಿ ನೀವು ಎಲ್ಲಿ ಬರ್ತಾರೆ ಏನು ಎಲ್ಲಿ ಬರ್ತದ ಇದು ಹಾಸ್ಪಿಟಲ್ ಧಾರವಾಡದಲ್ಲಿ ಸರ್ ಧಾರವಾಡದಾಗ ಅದ್ರಿ ಐತ್ರಿ ಸರ್ ಮತ್ತೆ ಕಡೆ ಬ್ರಾಂಚ್ ಎಲ್ಲಿ ಕಡೆ ಮತ್ತೆ ಯಾವಿಲ್ಲ ಸರ್ ಇಲ್ರಿ ಧಾರವಾಡದಾಗ ನಮ್ಮ ಕಾಲೇಜ್ ಅದರಿ ಬರ್ರಿ ಹೌದ್ರಿ ಅವಾಗ ಬಂದ್ಬಿಡಿ ಮುನ್ನ ಹಂಗ ಮಾಡ್ರಿ ನಮಸ್ಕಾರ ನಮಸ್ತೆ ನಮಸ್ಕಾರ ಎಸ್ ಡಿ ಎಂ ಆರೋಗ್ಯ ಸಂವಾದ ಹಲೋ ರೀ ನಾನು ಗಂಗಪ್ಪ ಕಲ್ಲಪ್ಪ ಕಳಕೋಳ ಸಿದ್ದನ ಗೌಡ್ರಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಗಂಗಪ್ಪ ಅವರು ನೀವು ರೇಡಿಯೋದಿಂದ ದೂರ ಬಂದು ಮಾತಾಡಿದ್ರೆ ನೀವು ಮಾತಾಡಿದ್ದು ನಮಗೆ ಸರಿಯಾಗಿ ಕೇಳಿಸ್ತದೆ ನಾವು ಮಾತಾಡಿದ್ದು ನಿಮಗೆ ಸರಿಯಾಗಿ ಕೇಳಿಸ್ತದೆ ಹೇಳ್ರಿ ಇಲ್ಲ ಸರ್ ದೂರ ಇದೆ ರೀ ಕೇಳಿಸ್ತಾ ಇದೆ ನನಗೆ ಅಲ್ಲಿ ಅದು ಏಕೋ ಆಗ್ತಾ ಇದೆ ಅದು ಹೇಳಿ ಗಂಗಪ್ಪ ತಮ್ಮ ಪ್ರಶ್ನೆ ಕೇಳಿ ಈಗ ಕೃತಕ ಹಲ್ಲು ಅವು ಎಷ್ಟು ಮಟ್ಟಿಗೆ ಇದಕ್ಕವನ್ರಿ ಹೊಳ್ಳ ಮಣ ತೆಗ್ಸೋದು ಹಾಕೋದು ಅಕ್ಕವ ಅಂತ ನೋಡ್ರಿ ಕೃತಕ ಹಲ್ಲು ಇದ್ರೊಳಗೆ ಫಿಕ್ಸ್ಡ್ ಅಂತ ಬರ್ತದೆ ರಿಮೂವಬಲ್ ಬರ್ತದೆ ಮತ್ತು ನಿಮಗೆ ಆಗಲೇ ಹೇಳ್ದಂಗೆ ಇಂಪ್ಲಾಂಟ್ನು ಬರ್ತದೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಬದಲಾಗ್ತದೆ ರೀ ಓಕೆ ಈಗ ನಿಮ್ಮ ಪ್ರಕೃತಿ ಹೆಂಗದ ಅದ್ರ ತಕ್ಕಂಗೆ ನಾವು ನಿಮಗೆ ಫಿಕ್ಸ್ಡರ ಹೇಳ್ತೇವೆ ಅಥವಾ ರಿಮೂವಬಲರ ಹೇಳ್ತೇವೆ ಅಂದ್ರೆ ತೆಗಿಯೋದು ಹಾಕೋದರ ಹೇಳ್ತೇವೆ ಅಥವಾ ನಿಮ್ಗೆ ಇಂಪ್ಲಾಂಟ್ ಹೇಳ್ತೇವೆ ಅದು ನಿಮ್ಮ ಬಾಯಿ ಒಳಗಿಂದ ನಿಮ್ದು ಎಲುಬಿಂದು ಅದೆಲ್ಲ ನಾವು ಪರಿಸ್ಥಿತಿ ನೋಡಿ ನಿಮ್ಗೆ ಯಾವ್ದು ಹೇಳ್ತೇವೆ ಅದ್ರ ತಕ್ಕಂಗೆ ನಾವು ಹೇಳ್ತೇವೆ ಇದನ್ನು 1 ವರ್ಷ 4 ವರ್ಷ 10 ವರ್ಷ 15 ವರ್ಷ ಹೆಂಗೆ ಬರ್ತದೆ ನಿಮಗೆ ತಿಳಿಸ್ತೀವಿ ಅದ್ರ ತಕ್ಕಂಗೆ ಅದು ಬದಲಿ ಮಾಡಬೇಕಾಗ್ತದೆ ಅದಂದ್ರೆ ನಮ್ಮ ಇದು ಬೈಲಾಡಿ ಇರೋ ಹಲ್ಲುಗಳು ಇದಾಗ್ಯಾವ್ರೆ ಅದ್ರ ಸಂಬಂಧ ಕರ್ಕೊಂಡು ಈ ಧರ್ಮ ತಲುಪ ಬರ್ಬೇಕ್ರೆ ಹ್ಞೂನ್ರಿ ಒಳ್ಳೇದು ಬರ್ರಿ ಎಲ್ಲ ಇದಾಗ್ಯಾವ್ರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ ಎಸ್ ಡಿ ಎಂ ಆರೋಗ್ಯ ಸಂವಾದ ನಮಸ್ಕಾರ ಸರ್ ನಮಸ್ತೆ ಹೇಳಿ ಯಾರು ಮಾತಾಡುದು ನಾನು ಶಿರೋಳದಿಂದ ನಿಯಮಿತ ಕೇಳೋದು ಉದಯ ಟೇಲರ್ ಸರ್ ಹೇಳ್ರಿ ಉದಯ ಸರ್ ಈಗ ಮಕ್ಕಳಲ್ಲಿ ಹುಳುಕ ಹಲ್ಲು ಬಹಳ ಆಗ್ತಾ ಇದ್ದೇವೆ ಅದಕ್ಕ ಏನು ಪರಿಹಾರ ಒಂದು ಎಣ್ಣೆದ್ದು ಅವನು ತೆಗೆದು ಕೃತಕ ಹಲ್ಲುಗಳ ಜೋಡಣೆ ಮಾಡ್ತಿರ್ನಾ ಏನು ವಿಶೇಷತೆ ಐತೆನಾ ಅಂತ ಕೇಳ್ಬೋದೈತಿ ನೋಡ್ರಿ ಹಲ್ಲು ಹುಳುಕು ಸಣ್ಣ ಹುಡುಗರೊಳಗೆ ಇತ್ತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅವನು ಉಳಿಸ್ಬೇಕಾಗ್ತದೆ ಆಮೇಲೆ ಆದಷ್ಟು ಉಳಿಸ್ಬೇಕಾಗ್ತದೆ ಆದ್ರೆ ಉಳಿಸ್ಲಾರದಂತ ಪರಿಸ್ಥಿತಿ ಬಂದಾಗ ನಾವು ಈ ಬೆಳೆಯೋ ಮಕ್ಕಳೊಳಗೆ ಹಂಗ ಬಿಡ್ಲಿಕ್ಕೆ ಬರುದಿಲ್ಲ ಕೃತಕ ಹಲ್ಲು ನಾವು ಹಾಕ್ಬೇಕ ಆಗ್ತದ ಆದ್ರೆ ಒಂದ ಏನಂದ್ರ ಅವು ಬೆಳಿತಿರ್ತಾವ ಹುಡುಗರು ಅದಕ್ಕ ನಾವು ಪದೇ ಪದೇ ಈ ಕೃತಕ ಹಲ್ಲು ನಾವು 10 ತಿಂಗಳಕ್ಕೋ ಅಥವಾ 1 ವರ್ಷಕ್ಕೋ ಅಥವಾ 1.5 ವರ್ಷಕ್ಕೆ ನಾವು ಅದನ್ನ ಬದ್ಲಿ ಮಾಡ್ಕೋತಿರ್ಬೇಕಾಗ್ತದೆ ಯಾಕಂದ್ರೆ ಹುಡುಗರು ಬೆಳಿತಿರ್ತಾವ ಆಮೇಲೆ ಈಗ ದೌಡಿ ಹಲ್ಲು ಅಂತೇಳಿ ಬರ್ತಾವಲ್ರಿ ಬುದ್ಧಿ ಹಲ್ಲು ಅಂತೇಳಿ ಅವು ಬಂದು ತೊಂದರೆ ಮಾಡ್ತಾವಲ್ಲ ಮೇಡಮ್ ಅದಕ್ಕೆ ಏನ ಪರಿಹಾರ ಅದನ್ನ ನೀವು ನಿಮ್ಮ ನಮ್ಮ ಆಸ್ಪತ್ರೆಗೆ ನೀವು ಬಂದ್ರಿ ಅಂದ್ರೆ ಡಾಕ್ಟರ್ ನೋಡಿ ನಿಮಗೆ ಹೇಳ್ತಾರ ಅದನ್ನ ಇರ್ಬೇಕೋ ತೆಗಿಬೇಕು ಈಗ ಇತ್ತೀಚಿನ ಮಕ್ಕಳಲ್ಲಿ ಹುಳುಕಲ್ಲು ಬಹಳ ಕಾಣಾಕತ್ತವ್ರಿ ಮತ್ತೆ ಅದು ಪದೇ ಪದೇ ಚೇಂಜ್ ಮಾಡಿಸೋದು ಏನ್ ಮಾಡ್ಬೋದು ಹೌದ್ರಿ ಕೃತಕ ಹಲ್ಲು ಹಾಕಿದ್ವಿ ಮಕ್ಕಳದಾಗ ಅಂತಂದ್ರೆ ಅವ್ರು ಬೆಳಿತಿರ್ತಾರ ಹಂಗ ದೌಡಿನೂ ಬೆಳಿತಿರ್ತದ ಹಂಗ ನಾವು ಬದ್ಲಿ ಮಾಡ್ಬೇಕಾಗ್ತದ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ ಎಸ್ ಡಿ ಎಂ ಆರೋಗ್ಯ ಸಂವಾದ ನಮಸ್ಕಾರ ಹೇಳ್ರಿ ರಾಮಕೃಷ್ಣ ಹೇಳ್ರಿ ಹೇಳ್ರಿ ನವಳಿಂದ ಈಗ ಸಾಮಾನ್ಯ ಅಭಿಪ್ರಾಯ ಅಂದ್ರ ನಾ ಬಂದ್ ತೋರ್ಸೇನಿ ಅಲ್ಲಿ ಕೆಲವೊಂದ್ ಏನಂತಾರ ಅಲ್ರಿ ಅವು ಎಲ್ಲ ಕಲಿಯ ಹುಡುಗರು ನೋಡ್ತಾವು ದೊಡ್ಡ ಡಾಕ್ಟರ್ ನೋಡಂಗಿಲ್ಲ ಅಂತಾರ ವಿಶ್ವಾಸ ಹೋಗಂಗಿಲ್ಲ ಅದಕ್ಕೆ ಎಷ್ಟು ಮಟ್ಟಿಗೆ ಅದು ಸರ್ ರಾಮಕೃಷ್ಣ ಅವ್ರೆ ಇದು ಆ ವಿಷಯಕ್ಕೆ ಸಂಬಂಧಪಟ್ಟದ್ದಲ್ಲ ಕೃತಕ ಹಲ್ಲುಗಳ ಬಗ್ಗೆ ನೀವು ಏನಾದ್ರೂ ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ಕೇಳಿ ಕೃತಕ ಹಲ್ಲನ್ನ ಹಾಕಿಸ್ತೀನಿ ತೋರ್ಸೇನಿ ಅಲ್ಲಿ ಕಲಿಯ ಹುಡುಗರು ಗೊತ್ತಾಯ್ತು ವಿಷಯ ಗೊತ್ತಾಯ್ತು ವಿಷಯ ಗೊತ್ತಾಯ್ತು ಅದ್ರ ಬಗ್ಗೆ ಏನಾದ್ರು ಯಾಕಂದ್ರೆ ಅದಕ್ಕೆ ಅವರು ಡಾಕ್ಟರ್ ಏನೋ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ನಮಸ್ಕಾರ ನಮಸ್ಕಾರ ನಮಸ್ಕಾರ ಎಸ್ ಡಿ ಎಂ ಆರೋಗ್ಯ ಸಂವಾದ ಹೇಳ್ರಿ ವಿಷಯ ಬಗ್ಗೆ ಮಾಹಿತಿ ಬರುತ್ತೆ ವಿಷಯ ಇವತ್ತಿಂದು ವಿಷಯ ನೋಡ್ರಿ ವ್ಯಕ್ತಿಯ ಯೋಗಕ್ಷೇಮಕ್ಕಾಗಿ ಕೃತಕ ಹಲ್ಲು ಎಷ್ಟು ಮಹತ್ವ ಅನ್ನೋದ್ರ ಬಗ್ಗೆ ಇತ್ತು ನಮಸ್ಕಾರ ನಮಸ್ಕಾರ ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ ನಮಸ್ಕಾರ ಸರ್ ನಾವು ಹೇಕೆರೆ ತಾಲೂಕಿಂದ ಮಾತಾಡ್ತೇವೆ ಮಕ್ಕಳ ಗ್ರಾಮದಿಂದ ಈಗ ನಮ್ಗೆ 2-3 ಹಲ್ಲುಗಳು ಹೋಗ್ಯಾವ್ರಿ ಅವನ್ನ ಹಾಕ್ಲಿಕ್ಕೆ ಅವಕಾಶ ಐತನಂತ ಕೇಳಿದ್ವಿ ಅದರಿ ಸಾಹೇಬ್ರ ಒಂದೆರಡು ಹಲ್ಲು ಇದ್ರು ಹಾಕ್ಬೋದು 4 ಹಲ್ಲು ಹೋದ್ರು ಹಾಕ್ಬೋದು 10 ಹಲ್ಲು ಹೋದ್ರು ಹಾಕ್ಬೋದು ಬರ್ತದ. ಈಗ ನನಗ ನೋಡ್ಲಾರ್ದ ಹೇಳಲಿಕ್ಕೆ ಬರಂಗಿಲ್ರಿ, ನೀವು ಬರ್ರಿ ನೋಡಿ ನಾವು ಹೇಳಲಿಕ್ಕ. ನಮಸ್ಕಾರ ಡಾಕ್ಟ್ರ. ಈಗ ಸಾಮಾನ್ಯವಾಗಿ ಇನ್ ಜನರಲ್ ಈಗ ನಾವು ಹೊರಗಡೆ ಹೋದಾಗ ಒಂದು ಪೆನ್ನು ಒಂದು ಅಂದಾಜು 5 ರೂಪಾಯಿಂದ 50 ರೂಪಾಯಿ 100 ರೂಪಾಯಿವರೆಗೂ ಸಿಗ್ತದೆ ಅನ್ನುವಂಥ ಒಂದು ಕಲ್ಪನೆ ಇರ್ತದೆ. ಹಂಗೆ ಒಂದು ಹಲ್ಲಿಗೆ ಅಥವಾ ಕೃತಕ ಹಲ್ಲಿಗೆ ಒಂದು ಅಂದಾಜು ಎಷ್ಟು ಖರ್ಚು ಬರಬಹುದು? ಸರ್ ನೋಡ್ರಿ, ತೆಗಿಯೋ ಹಾಕೋ ಹಲ್ಲದಲ್ಲ ಇದು, ಏಕ್ದಮ್ ನಿಮಗೆ ಕಡಿಮೆ ಇದ್ರೊಳಗೆ ಅಂದ್ರೆ ನಿಮಗೆ ಒಂದು 800-1,000 ರೂಪಾಯಿ ಅಲ್ಲಿಂದ ಚಾಲು ಆಗ್ತದೆ. ಆಮೇಲೆ ನಮ್ಮ ಕಾಲೇಜ್ನಾಗ ಪೂರ ಹಲ್ಲಿನ ಸೆಟ್ ಅಂತ ಏನಂತೇವಲ್ಲ ಅದು ನಿಮಗೆ 5,000 ರೂಪಾಯಿ ತನಕ ಒಂದ್ ಸೆಟ್. ಸಾಮಾನ್ಯವಾಗಿ ಹಲ್ಲಿನ ಇದಕ್ಕೆ 1,000-5,000 ವರೆಗೆ ಒಂದು ರೇಂಜ್ ಇದೆ. ತೆಗಿಯೋ ಹಾಕೋ ಹಲ್ರಿ, ಫಿಕ್ಸ್ ಹಲ್ ಇತ್ತಂದ್ರೆ ಈಗ ನಿಮಗೆ ಅದು ಸೇಮ್ ಹಿಂಗೆ 1,100 ಹಿಂಗೆ ಅದರಿಂದ ಹಿಡ್ಕೊಂಡು ಈಗ ಏನಾಗಿದ್ರಿ, ನಮ್ಮ ಕಾಲೇಜ್ನಾಗ ನಾವು ಈಗ ವೀರೇಂದ್ರ ಹೆಗ್ಡೆ ಅವ್ರು ಏನು ಮಾಡಿದ್ರು, ಅಪ್ಡೇಟ್ ಮಾಡಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಏಕ್ದಮ್ ಡಿಜಿಟಲ್ ಟೆಕ್ನಾಲಜಿ ತಂದಾರೆ ನಮ್ಮ ಕಾಲೇಜ್ನಾಗ. ಅದು ಇನ್ಸ್ಟ್ರೂಮೆಂಟ್ ಏನದಲ್ಲ ಅದು ಜರ್ಮನಿಯಿಂದ ಬಂದದ, ಅದು ಒಂದು 150 ಕೋಟಿ ಅದು ಮಷೀನ್ ಅದು ವೆಚ್ಚದ. ಅವಾಗ ಅದು ಅದರಿಂದ ನಾವು ಮಾಡಿರುವಂತದೇನು ಟೆಕ್ನಿಕ್ ಅದ, ನಾವೇನು ಸೆಟ್ ಮಾಡ್ತೀವಿ ಅದು ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಖರೆ, ಬಟ್ ಬಹಳ ಉತ್ತಮವಾದ ನಿಮಗೆ ದಂತ ಪಂಕ್ತಿ ಏನದ ಅದು ನಿಮಗೆ ಸಿಗ್ತದೆ. ಒಳ್ಳೇದು, ಬಹಳ ಸಂತೋಷ ಮೇಡಮ್. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್, ನಾವು ಇಲ್ಲಿ ಕುಸ್ತಿ ತಾಲೂಕು ಹೊಸಳ್ಳಿಯಿಂದ ಮುಳ್ಕ ಸಂಚಾರ ಸರ್. ಹೇಳ್ರಿ. ನಮಗೆ ದೌಡಿಯಲ್ಲಿ ಒಂದ್ ಎರಡು ಬಿದ್ದ ಸರ್, ಅವನ್ನ ಮ್ಯಾಗ ಹಾಕಕ್ ಬರ್ತಾವ ಸರ್? ಹೌದ್ರಿ ಸರ್, ಬರ್ತದ್ರಿ. ಯಾವ ಹಲ್ಲು ಹೋದ್ರು ಬರ್ತದ? ಅದನ್ನ ನೋಡ್ತೇವಲ್ರಿ ಸರ್, ನೀವು ಬರ್ರಿ, ನಾವು ನೋಡ್ಬೇಕಾಗ್ತದ, ನೋಡಿ ನಿಮಗ್ ನಾವು ಹೇಳ್ತೇವೆ. ಎಷ್ಟು ಬರ್ತಕ ಮೇಡಮ್ ಖರ್ಚು ಯಾರಲ್ಲಿಗೆ? ಸರ್ ನೀವು ಬರ್ರಿ, ನೋಡಿ ಹೇಳ್ತೇವೆ ಅಂತ ಹೇಳಿ. ಸರ್ ತಮ್ಮ ಅಡ್ರೆಸ್? ಅಲ್ಲ, ಎಸ್ ಡಿ ಎಂ ದಂತ ಮಹಾವಿದ್ಯಾಲಯ. ಓಕೆ, ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಸರ್ ನಮಸ್ತೆ ಸರ್, ಹೇಳ್ರಿ. ಸರ್ ನಾನು ಬಿಜಾಪುರ ಜಿಲ್ಲಾ ಚೇರ್ಕಾನ್ ತಾಲೂಕು ನಂದ್ರಿಯನ್ ರೀ. ಸರ್ ನಮ್ದು ಕೆಳಗಿಂದ ಒಂದ್ 4 ಹಲ್ಲು ಹೋಗ್ಯಾವ, ಮ್ಯಾಗಿಂದ ಒಂದ್ 2 ಹಲ್ಲು ಹೋಗಿದ್ದಾವ್ರಿ, ದೌಡಿ ಹಲ್ಲು. ಹ್ಞೂನ್ರಿ. ಅದಕ್ಕೇನದ, ಅವು ಹೋಗಿ ಒಂದ್ 7-8 ವರ್ಷ ಆಗ್ಯಾವ್ರಿ. ಹ್ಞೂನ್ರಿ. ಅದಕ್ಕೇನದ ಈಗ ಹಾಕ್ಬೇಕಾಗಿತ್ತು. ಸರ್ ನೋಡ್ರಿ, ನಿಮ್ಗೆ ಏನ ಡಾಕ್ಯುಮೆಂಟ್ಸ್ ಅವ ನಿಮ್ಮ ಹತ್ರ ಹಂಗೇನಾದ್ರು ಇತ್ತಂದ್ರೆ ತಗೊಂಡು ಬರ್ರಿ. ಆಮೇಲೆ ನಿಮ್ಮ ನೀವು ಬಂದ್ ಭೆಟ್ಟಾದಾಗ ಅಲ್ಲಿ ಆಫೀಸ್ನಾಗ ನೋಡ್ತಾರ, ಅವ್ರು ಹೇಳ್ತಾರ ಫ್ರೀದು ಅದೇನವ. ವೆರಿ ಗುಡ್, ತಗೊಂಡ್ಬರ್ರಿ ಸರ್, ತಗೊಂಡ್ ಬರ್ರಿ. ನಿಮಗೆ ಆಫೀಸ್ನಾಗ ಎಲ್ಲ ಮಾಹಿತಿ ಕೊಡ್ತಾರ, ಎಷ್ಟು ನಿಮಗೆ ಕನ್ಸೆಷನ್ ಅದ, ಡಿಸ್ಕೌಂಟ್ ಅದ ಅಥವಾ ಫ್ರೀ ಅದ ಏನದ ಅದನ್ನ ನಿಮಗೆ ಅಲ್ಲಿ ಬರ್ರಿ, ಅವ್ರು ನಿಮಗೆ ತಿಳಿಸ್ತಾರ. ಓಕೆ, ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಲೋ, ಹಾ ಹೇಳ್ರಿ. ನಾವು ಮುಗೋ ತಾಲೂಕ ಬೆಳಗಲಿ ಗ್ರಾಮದಿಂದ ಮಾತಾಡುದು ಸರ್. ಹೇಳ್ರಿ. ನನ್ನ ಹೆಸರು ಮಾದೇವ್ ಅಂತ ರೀ. ಹೇಳ್ರಿ ಮಾದೇವ್. ನಮ್ಮ 5 ಹಲ್ ಹೋಗಿದೆ ಸರ್. ಹ್ಮ್, 5 ಹಲ್ ಹೋಗಿದೆ ಸರ್. ಆಯ್ತು, ಮುಂದ ಹಾಕಿಸ್ಬೇಕಂತೀರಿ? 5 ಹಲ್ ಹೋಗಿದ್ರಿ. ಹೌನ್ರಿ. ದಂತ ಭಾಗ್ಯ ಸ್ಕೀಮ್ ಇತ್ತು, ಸದ್ಯಕ್ಕೆ ಈಗ ಅದು ಗೌರ್ಮೆಂಟ್ ಹೆಂಗ್ ಹೇಳ್ತದ ಅದಕ್ಕೆ ತಕ್ಕಂಗ ಒಂದೊಂದ್ಸಲ ಇರ್ತದ, ಒಂದೊಂದ್ಸಲ ಹಿಂಗ ಸ್ಥಗಿತ ಆಗಿರ್ತದ. ನಿಮ್ಗೆ ಹಂಗೇನ್ರ ಇದ್ರೆ ಬರ್ರಿ ಸರ್, ನೋ ಪ್ರಾಬ್ಲಮ್. ಯಾಕಂದ್ರೆ ರೋಟ್ರಿ ಸ್ಕೀಮು ನಡೀತಿರ್ತಾವ, ಯಾವಾಗ ನಿಮ್ಗೆ ಫ್ರೀನೂ ಹಾಕ್ಬಹುದು. ಮ್ಯಾಗಿನೂ 4 ಹೋಗಿದಾವ್ರಿ, ಕೆಳಗಿನ 1 ಹೋಗಿದ್ರಿ. ಕರೆಕ್ಟ್ ಅದ ಸರ್, ಯಾವ್ದೇ ಇರ್ಲಿ ನೀವು ಬರ್ರಿ, ನಾವು ಅದನ್ನ ನೋಡಿ ನಿಮಗೆ ಹೆಂಗ್ ಬರ್ತದ ಏನೋ ನೋಡ್ಕೊಂಡು ನಿಮಗೆ ತಿಳಿಸಿ ನಿಮ್ಗೆ ಹೇಳಿ ಹಾಕ್ಕೊಡ್ತೇವಂತ. ವಯಸ್ಸು 58 ರೀ ಮೇಡಮ್. ಆಗ್ಲಿ ಸರ್, ಏನು ತೊಂದರೆ ಇಲ್ಲ, ಹಾಕ್ಲಕ್ ಬರ್ತದ್ರಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ. ಹಲೋ, ಹಾ ಹೇಳ್ರಿ. ಹಲೋ, ಹಾ ಹೇಳ್ರಿ. ನಮಸ್ಕಾರ, ಕೇಳಿಸ್ತದ, ಬೇಗ ಹೇಳ್ರಿ, ಸಮಯ ಆಗ್ತಾ ಇದೆ. ನಮಗ ಹಲ್ಲು 28 ಅದಾವ ನಮಗ, ಮೊದಲಿಂದ ಹಲ್ಲು, ಅದ್ರಾಗ 4 ಹಲ್ಲು ಬಿದ್ದಾವ ಈಗ. ಹಲೋ ರೀ, ಮುಂದ ಪ್ರಶ್ನೆ ಕೇಳ್ರಿ. ಅದಕ್ಕ 4 ಹಲ್ಲು ಹಾಕಿಸ್ಬೇಕಾಗ್ಯದ. ಹಾಕಿಸ್ಲಿಕ್ಕೆ ಬರ್ತದ್ರಿ ಬರ್ರಿ. ಅದಕ್ಕ ಸ್ವಲ್ಪ ಪೆಟ್ಟು ತಿಂದ ಹಲ್ಲು ಹಾಕಿ ಬರ್ತದ ಹಾಕಸ್ಲಿಕ್ಕೆ ಬರ್ತದ ಕಿತ್ತಿಸಿ ಹಾಕ್ಬೇಕು ಹಂಗ ಮಗ್ಗಲ್ಗು ನಡೀತೈತ್ರಿ ಹಾಕ್ಸಾಕ. ನೀವು ನಮ್ಮ ಸಂಸ್ಥೆಗೆ ಬಂದಾಗ ಅದನ್ನ ನಾವು ಚೆಕ್ ಮಾಡಿ ನಮಗ ಬೇಕಾದ ನೋಡ್ಕೊಂಡು ನಿಮ್ಗೆ ಹಾಕ್ಲಿಕ್ಕೆ ಬರ್ತದ್ರಿ. ಓಕೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ ಮೇಡಮ್. ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ ಇಲ್ಲಿವರೆಗೆ ನಡೀತಾ ಇತ್ತು. ವ್ಯಕ್ತಿಯ ಯೋಗಕ್ಷೇಮಕ್ಕಾಗಿ ಕೃತಕ ಹಲ್ಲು ಹಾಕಿಸಿಕೊಳ್ಳುವುದು ಎಷ್ಟು ಅವಶ್ಯಕ. ಈ ವಾರದ ಕಾರ್ಯಕ್ರಮ ನೀಡಿದಂಥವರು ಡಾಕ್ಟರ್ ಗೌರಿ ಆನೆ ಹೊಸರವರು. ಇವರು ಸೋಮವಾರದಿಂದ ಶನಿವಾರದವರೆಗೆ ಲಭ್ಯ ಇರ್ತಾರೆ. ಇನ್ನು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836274777. ಇನ್ನು 2321007178000. ಈ ವಾರದ ಪ್ರಶ್ನೆ, ಆಹಾರ ಜೀರ್ಣವಾಗುವುದು ಎಲ್ಲಿಂದ ಪ್ರಾರಂಭವಾಗುತ್ತದೆ? ಉತ್ತರವನ್ನು ಪೋಸ್ಟ್ ಕಾರ್ಡ್